ಸಂಪರ್ಕಿಸಬಹುದು, ಅಥವಾ ಈ ಜಿಲ್ಲಾ ಮಟ್ಟದಲ್ಲಿ ಯಾರೊಬ್ಬ ಅಧಿಕಾರಿಗೆ ನೀವು ತರಬೇತಿ ನೀಡುತ್ತೀರಿ ಅವ್ರ ಮೂಲಕ ಏನಾದರೂ ಒಂದು ವೈಯಕ್ತಿಕವಾಗಿ ಅಥವಾ ಒಂದು ಸ್ವಸಹಾಯ ಗುಂಪಿನ ಒಂದು ರೀತಿಯಲ್ಲಿ ಅಥವಾ ಈಗಾಗಲೇ ನಾವು ಹೇಳಿದ ಹಾಗೆ ಒಂದು ಎಫ್ ಪಿ ಒ ಆಗಿ ನಿಮ್ಮಲ್ಲಿ ಬಂದು ತರಬೇತಿ ಪಡೆದಿದ್ದೀಯಾ? ಖಂಡಿತ ಇದೆ ಸರ್. 2021 ಮೊದಲನೇ ಭಾಗದಲ್ಲಿ ನಾವು ಜಿಲ್ಲೆಗೆ ಇಬ್ಬರಂತೆ, ಸೊ ಹೆಚ್ಚು ಕಡಿಮೆ 50-52 ರೈತರು, ರೈತ ಮಹಿಳೆಯರು, ಸ್ವಸಹಾಯ ಸಂಘದ ಸದಸ್ಯರು, ಇವರಿಗೆ ಒಂದು ಬ್ಯಾಚ್ ನಲ್ಲಿ 50 ಜನರಂತೆ 7 ಬ್ಯಾಚ್ ನ ನಾವು ಮಾಡಿ ಮುಗಿಸಿದ್ದೇವೆ. ಅವರಿಗೆಲ್ಲ ಏನೆಲ್ಲ ತರಬೇತಿ? ಸೊ ಅವರಿಗೆ ನಾವು ಒಂದೊಂದು ಬ್ಯಾಚ್ ಗೆ ಒಂದೊಂದು ಮುಖ್ಯ ವಿಷಯ ಅಂತ ಮಾಡಿಕೊಂಡಿದ್ವಿ. ಸೊ ಹಣ್ಣು ಮತ್ತು ತರಕಾರಿ ಮೌಲ್ಯವರ್ಧನೆಗೆ 2 ಬ್ಯಾಚ್, ಸಿರಿಧಾನ್ಯಗಳ ಮೌಲ್ಯವರ್ಧನೆಗೆ 2 ಬ್ಯಾಚ್, ಒಂದು ಎಣ್ಣೆ ಬೀಜಗಳ ಸಂಸ್ಕರಣೆ ಆಯಿಲ್ ಸೀಡ್ಸ್, ನಂತರ ಸಾಂಬಾರು ಪದಾರ್ಥಗಳು ಸ್ಪೈಸಸ್ ಅಂಡ್ ಪ್ಲಾಂಟೇಶನ್ ಪ್ರಾಡಕ್ಟ್ಸ್ ಒಂದು ಬ್ಯಾಚ್, ಬೇಕರಿ ಉತ್ಪನ್ನಗಳು ಇದು ಒಂದು ಬ್ಯಾಚ್. ಸೊ ಈ ರೀತಿಯಾಗಿ 5-6 ಬ್ಯಾಚ್ ಗಳನ್ನ ನಾವು ಈ ಒಂದು ಕರೋನಾ ಬರೋಕ್ಕಿಂತ ಮುಂಚೆ ಮಾಡಿ ಮುಗಿಸಿದೀವಿ. ಸೊ ಅದರ ನಂತರ ಈಗ ನಾವು ಮತ್ತೆ ಕರೋನಾ ತಗ್ಗಿದ ನಂತರ ಮಾಡುವ ಒಂದು ಆಶಯ ಕೂಡ ಇದೆ. ಸಂತೋಷ್ ಕುಮಾರ್, ಕಾರ್ಯಕ್ರಮ ಕೇಳ್ತಿರೋರಿಗೆ ಒಂದು ನಿರೀಕ್ಷೆ ಹುಟ್ಟಿರುತ್ತೆ, ನಾವು ಏನಾದರೂ ಮಾಡ್ಕೊಳ್ಬಹುದು ಈ ಒಂದು ಯೋಜನೆಯನ್ನ ಫಲಾನುಭವಿಗಳಾಗೋದ್ರ ಮೂಲಕ ಅಂತ ಹೇಳಿ. ಈಗ ಅವ್ರು ಬೇಕು ಅಂದ್ರೆ ಏನ್ ಮಾಡಬೇಕು? ಸರಿ, ಈ ಯೋಜನೆಯಲ್ಲಿ ಪ್ರಯೋಜನ ಪಡ್ಕೊಳ್ಳೋಕೆ ಇಚ್ಛಿಸುವಂತಹ ರೈತರು ಅಥವಾ ಉದ್ದಿಮೆದಾರರಿಗೆ ನಾನು ಒಂದೆರಡು ವಿಚಾರಗಳನ್ನ ಹೇಳ್ತೀನಿ. ಇದರಲ್ಲಿ ಮಾನದಂಡಗಳನ್ನ ನಾನು ಏನು ಫಿಕ್ಸ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಇದರಲ್ಲಿ ಸರ್, ವೈಯಕ್ತಿಕವಾಗಿ ಉದ್ದಿಮೆದಾರರಿಗೆ ಆಗವಾಗಲೇ ಹೇಳ್ದಂಗೆ 50% ಸಹಾಯಧನ ಗರಿಷ್ಠ 10 ಲಕ್ಷದ ಮಿತಿಯಲ್ಲಿ ನಾವು ಕೊಡ್ತೀವಿ ಸರ್. ಇದನ್ನು ಪಡ್ಕೊಳ್ಳೋಕೆ ಈಗ ಹಾಲಿಯಾಗಿ ಆಹಾರ ಸಂಸ್ಕರಣಾ ಘಟಕಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರಬೇಕಾಗತ್ತೆ. ಅದು ಒಂದು ಬೆಳೆ, ಒಂದು ಜಿಲ್ಲೆ, ಒಂದು ಉತ್ಪನ್ನದಲ್ಲಾಗಿರಬಹುದು, ಅಥವಾ ಬೇರೆ ಆಹಾರ ಸಂಸ್ಕರಣೆ ಮಾಡ್ತಾ ಇದ್ರು ಸಹ ಅದಕ್ಕೂ ನಾವು ಪರಿಗಣನೆ ಮಾಡ್ತಾ ಇದ್ದೇವೆ ಸರ್. ಇದರಲ್ಲಿ ನಾವು ಮೊದಲು ಹೇಳ್ದಂಗೆ ಇದು ಅಸಂಘಟಿತ ಮತ್ತು ಅನೌಪಚಾರಿಕವಾಗಿ ನಡೆಸಿಕೊಂಡು ಬರುತ್ತಂತ ಒಂದು ಕಿರುಹಾರ ಉದ್ಯಮಗಳಾದ್ರಿಂದ ಅದರಲ್ಲಿ ಉದ್ಯೋಗಿಗಳ ಸಂಖ್ಯೆ 10 ಕಡಿಮೆ ಇರಬೇಕು, ಮತ್ತು ಯಾರು ಅರ್ಜಿದಾರಿರ್ತಾರೆ ಅವರೇ ಮಾಲೀಕರಾಗಿರ್ಬೇಕು, ಜೊತೆಗೆ ಅವರಿಗೆ 18 ತುಂಬಿರಬೇಕು ಸರ್, ಮತ್ತು 8 ತರಗತಿಯ ಒಂದು ವಿದ್ಯಾರ್ಹತೆಯನ್ನು ಅವರು ಪಡ್ಕೊಂಡಿರ್ಬೇಕು, ಜೊತೆಗೆ ಸರ್ ಒಂದು ಕುಟುಂಬದಿಂದ ಒಬ್ಬರು ಮಾತ್ರ ಅರ್ಜಿಯನ್ನ ಪಡೆದುಕೊಳ್ಳಬಹುದಾಗಿರ್ತದೆ ಸರ್. ಜೊತೆಗೆ ಈ ಯೋಜನೆಯಲ್ಲಿ 90% ಸಾಲ ಅವರಿಗೆ ಸಿಗೋದ್ರಿಂದ 10% ಹೂಡಿಕೆ ಬಂಡವಾಳವನ್ನು ಅವರು ಹೂಡಿಕೆ ಮಾಡೋಕೆ ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕಾಗತ್ತೆ. ಇದಿಷ್ಟು ಅವರಿಗೆ ನಿಗದಿಪಡಿಸಿರುವ ಮಾನದಂಡಗಳು ಸರ್. ಇನ್ನು ನಾವು ಯಾವ ರೀತಿ ಅರ್ಜಿಗಳನ್ನ ಅವರಿಂದ ಪಡ್ಕೊಳ್ತೀವಿ, ಪ್ರಕ್ರಿಯೆ ಹೇಗಿದೆ ಅಂತ ನಾವು ನೋಡೋದಾದ್ರೆ, ನಮ್ಮಲ್ಲಿ ರಾಘವೇಂದ್ರ ಸರ್ ಹೇಳಿದ ಹಾಗೆ ಈ ಯೋಜನೆಯಲ್ಲಿ ಇಲಾಖೆ ಮತ್ತು ಫಲಾನುಭವಿಗಳ ನಡುವೆ ಡಿಆರ್ಪಿಗಳು ಅಂತ ಇರ್ತಾರೆ ಸರ್, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಅಂತ. ನಮ್ಮ ಜಿಲ್ಲೆಯಲ್ಲಿ ಈಗ ಪ್ರಸ್ತುತವಾಗಿ ಇಬ್ಬರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಡಿಆರ್ಪಿಗಳಾಗಿ. ಜೊತೆಗೆ ಈ ಒಂದು ವೇದಿಕೆಯಲ್ಲಿ ನಾನು ಹೇಳ್ಬೇಕಂದ್ರೆ ಡಿಆರ್ಪಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಒಂದು ತಗೊಳ್ಳೋಕೆ ಅವಕಾಶ ಇದೆ. ಅದಕ್ಕೆ ಯಾರೇ ಪದವಿ ಮಾಡಿದ್ದು ಡಿಪಿಆರ್ ಪ್ರಿಪರೇಷನ್ ಅಲ್ಲಿ ಅನುಭವ ಅಥವಾ ಜ್ಞಾನ ಉಳ್ಳವರಾಗಿದ್ರೆ ದಯಮಾಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ನಾವು ಇನ್ನು ಹೆಚ್ಚಿನ ಒಂದು ಡಿಆರ್ಪಿಗಳನ್ನ ಅವ್ರಿಗೂ ಒಂದು ಉದ್ಯೋಗಾವಕಾಶ ಸಿಗಿದೆ. ಹೌದು ಸರ್, ಇದರಲ್ಲಿ ಒಂದು ಅರ್ಜಿನ ಅವರು ಪ್ರೋಸೆಸ್ ಮಾಡಿ ಅವರಿಗೆ ಸಾಲವನ್ನ ಸಹಾಯವನ್ನ ಕೊಡಿಸಿದ್ರೆ ಅವರಿಗೆ 20,000 ಧನ ಸಹಾಯ ಅವ್ರಿಗೂ ಸಿಗುತ್ತೆ ಸರ್. ಇದರಲ್ಲಿ ಯಾವುದೇ ಫಿಕ್ಸ್ಡ್ ಒಂದು ರೆನ್ಯೂಮರೇಷನ್ ಅವ್ರಿಗೆ ಇಲ್ಲ, ಒಂದು ಅರ್ಜಿಗೆ 20,000 ಅವರಿಗೆ ಒಂದು ಸಿಗುತ್ತೆ. ಇಲ್ಲಿ ಸರ್ ನಾವು ಅರ್ಜಿಯನ್ನ ರೈತ ಬಂಧುವರು ಆನ್ಲೈನ್ ಮೂಲಕ ಇದರಲ್ಲಿ ಉದ್ದಿಮೆದಾರರು ಅಥವಾ ರೈತ ಬಂದರು ಆನ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ. ಆನ್ಲೈನ್ ವೆಬ್ ಅಡ್ರೆಸ್ ಏನಿದೆ ಅಂದರೆ ಸರ್, www.mofpi.nic.in. ಇನ್ನೊಂದ್ಸಲ ಹೇಳಿ, www.mofpi.nic.in. ಈ ಒಂದು ವೆಬ್ಸೈಟ್ಗೆ ಅವರು ಹೋಗಿ ಅಲ್ಲಿ ತಮ್ಮನ್ನು ತಾವು ನೋಂದಣಿ ಮಾಡಿಕೊಂಡು ತಮ್ಮ ಬೇಸಿಕ್ ವಿವರಗಳನ್ನು ಎಲ್ಲವನ್ನು ಅಲ್ಲಿ ಹಾಕಿ ಅಲ್ಲಿ ಒಂದಷ್ಟು ಮ್ಯಾಂಡೇಟರಿ ಯಾವ ಒಂದು ಸರ್ಟಿಫಿಕೇಟ್ಗಳು ಇರ್ತವೆ ಸರ್. ಅದರಲ್ಲಿ ಅವರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವಾಸಸ್ಥಳಕ್ಕಾಗಿ ಎಲೆಕ್ಟ್ರಿಸಿಟಿ ಬಿಲ್ಲು, ಮತ್ತು ಅವರು ವ್ಯವಹರಿಸ್ತಿರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಇವೆಲ್ಲವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಒಂದು DPR ಅನ್ನು ತಯಾರು ಮಾಡಿ ಅವರು ಅರ್ಜಿನ ಸಲ್ಲಿಸಬಹುದು, ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕು. ಈ DPR ಬಗ್ಗೆ ಅವರಿಗೆ ಜ್ಞಾನ ಸಾಮಾನ್ಯವಾಗಿ ಇರೋದಿಲ್ಲ. ಸೊ ಈ DPR ತಯಾರಿಕೆಯಲ್ಲಿ ನಮ್ಮ DRPಗಳು ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ. ಈ ಫಲಾನುಭವಿಗಳ ಅರ್ಜಿದಾರರಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು DPRನ ತಯಾರು ಮಾಡಿ ಅವರಿಗೆ ಕೊಡ್ತಾರೆ. ಅದನ್ನು ಇಟ್ಕೊಂಡು ಅವರು ಅರ್ಜಿ ಸಲ್ಲಿಸಲು ಸಹ ಇವರು ಸಹಾಯ ಮಾಡ್ತಾರೆ ನಿಮ್ಮ DRPಗಳು. ಅವರು ಅರ್ಜಿ ಸಲ್ಲಿಸಿದ ಮೇಲೆ ಅದು DRP ಅವರ ಒಂದು ಲಾಗಿನ್ಗೆ ಬರುತ್ತೆ.